ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಶ್ರೋತೃಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರವಿವಾರ 30ನೇ ತಾರೀಕು ಉಗಾದಿ ಪಾಡ್ಯ, ವಿಶ್ವಾವಸು ಸಂವತ್ಸರ ಆರಂಭ ಆಗ್ತದೆ. ಈ ಸಲ ಯುಗಾದಿ ನಮಗ ನಿಮಗ ಎಲ್ಲರಿಗೂ ಈ ನಾಡಿಗೆ ಒಳ್ಳೆ ಮಳೆ ಬೆಳೆ ಸುಖ ಸಮೃದ್ಧಿ ತರಲಿ ಅಂತೇಳಿ ಹಾರೈಸಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣಂತ. ಆತ್ಮೀಯರೇ, ಕಳೆದ ವಾರ ನಾವು ಏನ್ ಅನ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಎಲ್ಲಾ ಕಡೆ ಬಿಸಿಲಿನ ಒಂದು ತಾಪ ಹೆಚ್ಚಾಗಿದ್ದು ನಮ್ಮ ಅನುಭವಕ್ಕೆ ಬಂದದ. ಅನೇಕ ಕಡೆಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ಗಿಂತನೂ ದಾಟಿ ಉಷ್ಣತೆ ದಾಖಲಾಗಿದ್ದು ಈಗ ಸದ್ಯಕ್ಕೆ ಇತಿಹಾಸ ಅಂತ ಹೇಳಬಹುದು. ಅದು ಬರೀ ಇತಿಹಾಸ ಅಲ್ಲ, ಸಾಮಾನ್ಯವಾಗಿ ಮುಂದಿನ ದಿನಗಳಲ್ಲಿ ಸಹಿತ ಇದೇ ರೀತಿ ಆಗುವಂತಹ ಒಂದು ಸೂಚನೆಯನ್ನ ಈಗಾಗಲೇ ಕೊಟ್ಟದ ಅಂತ ಹೇಳಬಹುದು. ಇಲ್ಲಿ ತನಕ ಏನು ಬೇಸಿಗೆಗಳು ಕಳೆದು ಇಷ್ಟು ಜಲ್ದಿ ನಾವು ಬೇಸಿಗೆಯ ಉಗ್ರ ರೂಪವನ್ನ ನೋಡಿರಲಿಲ್ಲ. ಆದ್ರೆ ಈ ಸಲದ ಏನು ಬೇಸಿಗೆ ಇದೆ ಅದು ಪ್ರತಾಪವನ್ನ ಈಗಾಗಲೇ ತೋರಿಸದ ಮತ್ತ ನಿಧಾನವಾಗಿ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸಬೇಕು. 40 ಡಿಗ್ರಿ ಸೆಲ್ಸಿಯಸ್ ಅಂತೂ ಸಾಮಾನ್ಯವಾಗಿ ಆದಂಗ ಆಗಿಬಿಟ್ಟದ ಇತ್ತೀಚಿನ ದಿವಸಗಳಲ್ಲಿ. ಇಡೀ ರಾಜ್ಯದೊಳಗೆ ನಾವು ನೋಡ್ತಾ ಇದ್ದೀವಿ 37, 38 ಮತ್ತು 40, 41 ಈ ರೀತಿ ಗರಿಷ್ಠ ತಾಪಮಾನ ದಾಖಲಾಗಿರುವುದು ನಿಜವಾಗಿಯೂ ನಮಗೆಲ್ಲರಿಗೂ ಆತಂಕ ಮೂಡಿಸುವಂತಹ ಒಂದು ವಿಷಯ ಅಂತಾನೆ ಹೇಳಬಹುದು. ಆದ್ರೆ ನಾವು ಅಸಹಾಯಕರು ಈ ದೃಷ್ಟಿಯೊಳಗೆ. ಉಷ್ಣತೆ ಹೆಚ್ಚಾಗ್ತಾ ಇರುವುದನ್ನ ನಾವು ನೋಡಬೇಕಾಗಿದೆ ಇವತ್ತಿನ ದಿವಸ. ಯಾಕಂತಂದ್ರೆ ಸ್ವಯಂಕೃತ ಅಪರಾಧ ಅಂತ ನಾವು ಕರಿತೀವಿ ನೋಡ್ರಿ, ನಾವೇ ಮಾಡಿಕೊಂಡಂತಹ ಅಪರಾಧದಿಂದಾಗಿ ಇವತ್ತಿನ ದಿನವನ್ನ ನಾವು ನೋಡಬೇಕಾಗಿದೆ. 19-20 ಏನು ದಿನ ಬರ್ತದ ಆ ದಿವಸ ಗರಿಷ್ಠ ತಾಪಮಾನ ಎಷ್ಟೆಷ್ಟು ದಾಖಲಾಗಿತ್ತು ಜಿಲ್ಲೆಗಳಲ್ಲಿ ಅನ್ನೋದನ್ನ ನೋಡೋಣ. ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಬಹುಶಃ 40 ಡಿಗ್ರಿ ದಾಟ್ಯದ ಅಂತ ಹೇಳಿ ಹೇಳಬಹುದು. ರಾಯಚೂರಿನೊಳಗೆ 42 ಡಿಗ್ರಿ ಸೆಲ್ಸಿಯಸ್, ಯಾದಗಿರಿ ಒಳಗೆ 40.7 ಡಿಗ್ರಿ ಸೆಲ್ಸಿಯಸ್, ಕಲಬುರಗಿ ಒಳಗೆ 41.1, ಬೀದರ್ನೊಳಗೆ 41.4, ಬೆಳಗಾವಿ ಒಳಗೆ 41.3, ಬಾಗಲಕೋಟೆ ಒಳಗೆ 41.5, ವಿಜಯಪುರದೊಳಗೆ 42.3 ಡಿಗ್ರಿ ಸೆಲ್ಸಿಯಸ್, ವಿಜಯಪುರ ಗಮನಿಸಬೇಕು 42.3 ಡಿಗ್ರಿ ಸೆಲ್ಸಿಯಸ್, ಗದಗ 40.3 ಡಿಗ್ರಿ ಸೆಲ್ಸಿಯಸ್, ಹಾವೇರಿ ಒಳಗೆ 39.2, ಧಾರವಾಡದೊಳಗೆ 39.9, ಶಿವಮೊಗ್ಗದೊಳಗೆ 39, ಚಿಕ್ಕಮಗಳೂರಿನೊಳಗೆ 38.9, ಉತ್ತರ ಕನ್ನಡದೊಳಗೆ 39.2, ತುಮಕೂರಿನೊಳಗೆ 40.3, ಚಿತ್ರದುರ್ಗದೊಳಗೆ 40.2, ಮೈಸೂರಿನೊಳಗೆ 39.5, ಮಂಡ್ಯದೊಳಗೆ 39.2. ಈ ರೀತಿಯಾಗಿ ನಾವು ನೋಡಿದ್ರೆ ಎಲ್ಲಾ ಕಡೆ ಹೆಚ್ಚು ಕಡಿಮೆ 37-38 ಮೇಲೆ ಈ ಸಲ ಟೆಂಪರೇಚರ್ ನೋಡ್ತಾ ಇದ್ದೀವಿ. ಅದು ಕೂಡ ಎಲ್ಲೆಲ್ಲಿ ನಮ್ಮ ರಾಜ್ಯದೊಳಗೆ ತಂಪು ಪ್ರದೇಶಗಳದಾವ, ಎಲ್ಲೆಲ್ಲಿ ಒಳ್ಳೆ ಪಶ್ಚಿಮ ಘಟ್ಟಗಳದಾವ, ಅಂಥ ಪ್ರದೇಶಗಳಲ್ಲಿ ವಾತಾವರಣ ಇಷ್ಟು ಬಿಸಿಯಾಗ್ಯದ ಅನ್ನೋದು ನಂಬಲಿಕ್ಕೆ ಆಗುವುದಿಲ್ಲ. ಆದ್ರೆ ನಾವು ಅನುಭವಿಸಲೇಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಅದ. ಅದಕ್ಕೆ ನಾವೇನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತದ, ಹಾದಿ ಗೊತ್ತದ ನಮಗೆ. ಈ ಟೆಂಪರೇಚರ್ ಅನ್ನ ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ಹೆಂಗ್ ಸಾಧ್ಯದ ಅಂತೇಳಿ, ಅದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂತಹದ್ದು. ಆದ್ರೆ ಅನುಷ್ಠಾನಕ್ಕೆ ಬಂದಾಗ ಮಾತ್ರ ನಾವು ಹಿಂದೆ ಬೀಳ್ತಾ ಇದ್ದೀವಿ ಅನ್ನೋದು ಸ್ಪಷ್ಟವಾಗ್ಯದ, ನಿಚ್ಚಳವಾಗ್ಯದ. ಆದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಲಾರದೆ ಆ ಅನುಷ್ಠಾನದ ಪ್ರಕ್ರಿಯೆ ಏನದಲ್ಲ ಅದನ್ನ ಶುರು ಮಾಡಬೇಕು ಮತ್ತು ನಿರಂತರವಾಗಿ ಮುಂದುವರೆಸಿಕೊಂಡು ಹೋಗಬೇಕಾಗಿದೆ. ಕಳೆದ ವಾರ ನಾವು ನೋಡಿದ್ವಿ ಟೆಂಪರೇಚರ್ ಅಂತೂ ಸಿಕ್ಕಾಪಟ್ಟೆ ಹೆಚ್ಚಾಯಿತು, ಅದರ ಜೊತೆಗೆ ಮಳೆ ಕೂಡ ಅಲ್ಲಲ್ಲಿ ಆಗಿದ್ದು ಸಮಾಧಾನ ತರುವಂತಹದ್ದು. ಕೆಲವು ಕಡೆ ಚಲೋ ಮಳೆಯಾಗಿದೆ, 2 ತಾಸುಗಟ್ಟಲೆ ಮಳೆ ಆಗಿ ಒಂದು ಸ್ವಲ್ಪ ತಂಪಿನ ವಾತಾವರಣ ಮೂಡಿತು ಅಂತ ಹೇಳಿ ಹೇಳಬಹುದು. ಆದರೆ ಅದು ತಾತ್ಕಾಲಿಕವಾಗಿ ಆದಂತಹದ್ದು. ಮಳೆ ಬಂತು ಅಂತಂದ್ರೆ ಸ್ವಲ್ಪ ತಂಪಿನ ವಾತಾವರಣ ಆಗ್ತದೆ, ಅಂತಹ ಮಳೆಗಳು ಈ ಬೇಸಿಗೆ ಒಳಗೆ ಆಗಲಿ ಅಂತನೂ ಕೂಡ ನಾವು ಹಾರೈಸೋಣ. ಇಂಥ ಮಳೆ ಬಂದಾಗ ನಾವು ಮಾಡಬೇಕಾದಂತಹ ಒಂದು ಪ್ರಥಮ ಕೆಲಸ ಏನು ಅಂತಂದ್ರೆ ಅವಕಾಳಿ ಮಳೆಗಳನ್ನು ಹಿಡಿದು ಸಂಗ್ರಹಣೆ ಮಾಡಿ ನಮ್ಮ ಕೃಷಿಗೆ ನಾವು ಅನುಕೂಲ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಇಲ್ಲಿ ಒಂದು ಎಚ್ಚರಿಕೆಯನ್ನು ನಾವು ಸದಾ ನಮ್ಮ ಮನಸ್ಸಿನೊಳಗೆ ಇಟ್ಟುಕೊಳ್ಬೇಕಾಗಿದೆ. ಬರುವ ದಿವಸಗಳಲ್ಲಿ ಸಹಿತ ಇಡೀ ದೇಶದ ಒಂದು ವಾತಾವರಣವನ್ನು ನಾವು ನೋಡಿದ್ರೆ ಉಷ್ಣತೆ ಹೆಚ್ಚಾಗಬಹುದು ಅನ್ನುವಂತಹ ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ. ವಾಯವ್ಯ ಭಾರತದ ಪ್ರದೇಶದೊಳಗೆ ಈ ವಾರದೊಳಗೆ 2-3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಬಹುದು ಅಂತ ಹೇಳ್ತಾ ಇದ್ದಾರೆ. ಪಶ್ಚಿಮ ಭಾಗದೊಳಗ ಮತ್ತು ಈಶಾನ್ಯ ಭಾಗದೊಳಗ 4-6 ಡಿಗ್ರಿ ಸೆಲ್ಸಿಯಸ್ ತನಕನೂ ಗರಿಷ್ಠ ತಾಪಮಾನ ಹೆಚ್ಚಾಗಬಹುದು ಅನ್ನುವಂತಹ ಮಾತದ. ಮಧ್ಯ ಭಾರತದೊಳಗ ಮಹಾರಾಷ್ಟದ ಒಳನಾಡಿನ ಪ್ರದೇಶಗಳಲ್ಲಿ 2-4 ಡಿಗ್ರಿ ಸೆಲ್ಸಿಯಸ್ ಉಷ್ಣತಾಪಮಾನ ಹೆಚ್ಚಾಗಬಹುದು ಅನ್ನುವಂಥದ್ದು. ಅಂದ್ರೆ ನಾನು ಹೇಳೋದು ಇದು ಗರಿಷ್ಠ ತಾಪಮಾನಕ್ಕಿಂತ ಇಷ್ಟು ಡಿಗ್ರಿ ಹೆಚ್ಚಾಗಬಹುದು ಅನ್ನುವಂಥ ಮಾತದ. ಆಮೇಲೆ ವಿಶೇಷವಾಗಿ ಕರಾವಳಿ ಪ್ರದೇಶಗಳೇನದಾವ, ಅದು ಗುಜರಾತ್ ಕರಾವಳಿ ಇರಬಹುದು, ಮಹಾರಾಷ್ಟದ ಕರಾವಳಿ ಇರಬಹುದು, ಕರ್ನಾಟಕದ ಕರಾವಳಿ ಇರಬಹುದು, ಆಂಧ್ರ ತಮಿಳುನಾಡು ಕರಾವಳಿ ಪ್ರದೇಶಗಳೇನದಾವ, ಈ ಪ್ರದೇಶಗಳಲ್ಲಿ ಬಿಸಿಯಾದಂತಹ ಒಂದು ವಾತಾವರಣ ಇರಬಹುದಾಗ್ಯದ. ಸಾಮಾನ್ಯಕ್ಕಿಂತ ಹೆಚ್ಚಿನ ಬಿಸಿ ಇರಬಹುದು ಅನ್ನುವಂತಹ ಒಂದು ವಿಚಾರದ. ಅದರ ಜೊತೆಗೆ ಸಮುದ್ರ ತಟಗಳಲ್ಲಿ ಏನಾಗಿಬಿಡತೈತಪ್ಪ ಅಂತಂದ್ರೆ ಆರ್ದ್ರ ವಾತಾವರಣ ಇರ್ತದ, ಅಲ್ಲಿ ಉಷ್ಣತೆ ಹೆಚ್ಚಾಯಿತು ಅಂತಂದ್ರೆ ಸೆಕೆ ಅನ್ನುವಂಥದ್ದೇನಿರ್ತೈತಿ, ಅದು ಬಿಸಿ ಅನ್ನುವಂಥದ್ದೇನಿರ್ತೈತಿ, ಹಾಟ್ ಅಂಡ್ ಹ್ಯೂಮಿಡ್ ಅಂತ ನಾವು ಇಂಗ್ಲಿಷ್ ನೊಳಗೆ ಕರಿತೀವಿ, ಬಿಸಿ ಮತ್ತು ಆರ್ದ್ರ ವಾತಾವರಣ, ಅದರ ಒಂದು ಪರಿಣಾಮಗಳು ಹೆಚ್ಚಾಗಿ ಬಿಡ್ತವ, ಅದು ಸಹಿಸಲಾಕ ಸಾಧ್ಯ ಆಗಲಾರದಂಗ ಆಗ್ತದ. ಆರ್ದ್ರತೆ ವಾತಾವರಣದೊಳಗೆ ಇರೋದ್ರಿಂದ ಸಮುದ್ರ ತೀರಗಳಲ್ಲಿ ಅಲ್ಲಿ ಇನ್ನಷ್ಟು ಹೆಚ್ಚಿಗೆ ತ್ರಾಸ ಆಗುವಂತಹ ಸಂಭವ ಇರ್ತದ. ಅದಕ್ಕೆ ಈ ಅನುಭವ ಕಳೆದ ಅನೇಕ ದಿನಗಳಿಂದ ಕರಾವಳಿ ಪ್ರದೇಶಗಳಲ್ಲಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾರ್ಯಾರು ಕರಾವಳಿ ಪ್ರದೇಶದೊಳಗೆ ಇರ್ತಾರಲ್ಲ ಅವರಿಗೆ ಈ ಸಲ ಇದರ ಒಂದು ಬಿಸಿ ಹೆಚ್ಚಿಗೆ ಆಗ್ತಾ ಇದೆ ಅನ್ನುವಂತಹ ಮಾತು ಕೂಡ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಹಿಂಗೆ ಟೆಂಪರೇಚರ್ ಹೆಚ್ಚಾಯ್ತು, ಉಷ್ಣತೆ ಹೆಚ್ಚಾಕೋತ್ ಹೋಯ್ತು ಅಂತಂದ್ರೆ ನಾವು ಎಲ್ಲಿಗೆ ಮುಟ್ತೀವಿ? ಮುಂದಿನ ಒಂದು ಭವಿಷ್ಯ ಏನದ, ಬಹಳ ಭಯಾನಕವಾದಂತಹ ಒಂದು ಭವಿಷ್ಯ ಅಂತ ಹೇಳಿ ಹೇಳ್ಬೋದು. ಎಲ್ಲಿ ತನಕ ನಾವು ಏನೂ ಪರಿಹಾರ ಕ್ರಮಗಳನ್ನ ತಗೊಳ್ಳಿಲ್ಲ ಅಂತಂದ್ರೆ ಈ ಒಂದು ಸಮಸ್ಯೆ ಹೆಚ್ಚಾಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಅನೇಕರು ಇಲ್ಲಿ ತನಕ ನಮಗೆ ಹಾದಿ ತೋರಿಸುವತ ಬಂದಾರ, ಅಂತಹ ಮಹಾನುಭಾವರು ನಮ್ಮಲ್ಲಿ ಇದ್ದಾರೆ. ಅವರಿಂದಾಗಿ ನಾವು ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿ ನಾವು ಈ ಕೆಲಸವನ್ನ ಮಾಡಬಹುದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ತಮ್ಮ ಮೂಲಕ ಕೊಟ್ಟಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಗಿಡಗಳನ್ನು ಹಚ್ಚಿ ಅವುಗಳನ್ನ ಜೋಪಾನ ಮಾಡಿ ಬೆಳಕು ತೋರಿದಂಥವರು ಅನೇಕರಿದ್ದಾರೆ. ಅನೇಕರು ಏನ್ ಮಾಡಿದ್ದಾರೆ ಅಂತಂದ್ರೆ ಕೆರೆ ಹಳ್ಳಗಳನ್ನ ಪುನರುಜ್ಜೀವನಗೊಳಿಸಿದ್ದಾರೆ, ನದಿಗಳನ್ನ ಪುನರುಜ್ಜೀವನಗೊಳಿಸಿದ್ದಾರೆ, ನೀರಿನ ವ್ಯವಸ್ಥೆಯನ್ನ ನೈಸರ್ಗಿಕವಾಗಿ ಕೊಂಡು ತರುವಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಅಂಥವ್ರ ಉದಾಹರಣೆಗಳು ನಮಗೆ ಸಿಗ್ತವ. ಅಂಥ ಉದಾಹರಣೆಗಳು ನಮಗೆ ಪ್ರೇರೇಪಣೆ ನೀಡಬೇಕು, ಇನ್ಸ್ಪಿರೇಷನ್ ಆಗಬೇಕು, ಮತ್ತು ಅದರಿಂದ ನಾವು ನಮ್ಮ ಪರಿಹಾರ ಕ್ರಮಗಳನ್ನು ಅನುಷ್ಠಾನಕ್ಕೆ ತರುವಂತಹ ಒಂದು ಶಕ್ತಿಯನ್ನ ಪಡ್ಕೊಳ್ಬೇಕು. ಅಂಥದ್ದೇ ಒಂದು ಉದಾಹರಣೆಯನ್ನು ನಾವು ಇವತ್ತಿನ ದಿವಸ ನೋಡೋಣ. ಬಹಳ ಅದ್ಭುತವಾದಂತಹ ಒಂದು ಉದಾಹರಣೆ ಅದ. ಈ ಉದಾಹರಣೆ ಬಗ್ಗೆ ನಾವು ಸೂಚ್ಯವಾಗಿ ಹಿಂದಿನ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀವಿ. ಆಮೇಲೆ ನಮ್ಮ ಕೇಂದ್ರದಿಂದ ಈ ಒಂದು ಉದಾಹರಣೆಯನ್ನೇ ಮುಂದಿಟ್ಟುಕೊಂಡು ಒಂದು ರೂಪಕವನ್ನ ಇತ್ತೀಚೆಗೆ ನಾವು ಪ್ರಸಾರ ಮಾಡಿದೀವಿ. ಅದು ಪಿಪ್ಲಾಂತರಿ ಅನ್ನುವಂತಹ ರಾಜಸ್ಥಾನದ ಒಂದು ಹಳ್ಳಿಯ ಬಗ್ಗೆ, ಗ್ರಾಮದೊಳಗೆ ಆದಂತಹ ಒಂದು ಕ್ರಾಂತಿಕಾರಕ ಬದಲಾವಣೆ ಬಗ್ಗೆ ನಾವು ಆ ರೂಪಕದೊಳಗ ಹೇಳಿದ್ವಿ. ಅಂದ್ರೆ ಹೆಚ್ಚು ಕಡಿಮೆ ಆ ರೂಪಕ ಆ ಪಿಪ್ಲಾಂತರಿ ಗ್ರಾಮದ ಸಾಧಿಸಿದಂತಹ ಒಂದು ಅದ್ಭುತವಾದಂತಹ ಸಾಧನೆಯ ಬಗ್ಗೆನೆ ಇತ್ತು. ಅದೇನಪ್ಪಾ ಸಾಧನೆ ಅಂತಂದ್ರೆ, ಪಿಪ್ಲಾಂತರಿ ಅನ್ನುವಂತಹ ರಾಜಸ್ಥಾನದ ಊರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಒಂದು ಕಾರ್ಯವನ್ನು ಮಾಡ್ತಾರೆ, ಯಾರು ಊಹಿಸಿದಂತಹ ಒಂದು ಕಾರ್ಯ ಮಾಡ್ತಾರೆ. ಏನು ಅಂತಂದ್ರೆ, ಅವರು ಆ ಹಳ್ಳಿ ಒಳಗ ಇನ್ನು ಹೆಣ್ಣು ಮಕ್ಕಳು ಹುಟ್ಟುತ್ತಾರ, ಆ ಹೆಣ್ಣು ಮಕ್ಕಳು ಹುಟ್ಟಿದ ನೆನಪಿಗಾಗಿ 111 ಗಿಡಗಳನ್ನ ಹಚ್ಚುತ್ತಾರೆ. ಗಿಡಗಳನ್ನು ಹಚ್ಚೋದಷ್ಟೇ ಅಲ್ಲ, ಅವುಗಳ ಪಾಲನೆ ಪೋಷಣೆ ಮಾಡಿ ಅವುಗಳನ್ನ ಮರವಾಗಿ ಬೆಳೆಸ್ತಾರೆ. ಇದು ಒಂದು ಕೂಸು ಹುಟ್ಟಿದ ನಂತರ, ಒಂದು ಹೆಣ್ಣು ಕೂಸು ಹುಟ್ಟಿದ ನಂತರ ಅವರು ಕೈಗೊಂಡಂತಹ ಒಂದು ಕಾರ್ಯ. ಅದು ಮಾದರಿಯಾಗಿ ಆ ಊರಿನೊಳಗೆ ಎಷ್ಟು ಹೆಣ್ಣು ಮಕ್ಕಳು ಹುಟ್ಟುತ್ತಾವಲ್ಲ, ಹಂಗ ಹುಟ್ಟಿದಂತಹ ಹೆಣ್ಣು ಮಕ್ಕಳ ನೆನಪಿಗಾಗಿ ಪ್ರತಿ ಮಗುವಿಗೆ 111 ಗಿಡಗಳನ್ನು ಹಚ್ಚುವಂತಹ ಒಂದು ಪರಿಪಾಠ ಸುಮಾರು ವರ್ಷಗಳಿಂದ ಬೆಳೆದು ಬರುವಂಗ ಅವರು ನೋಡಿಕೊಂಡ್ರು. ಅದರ ಜೊತೆಗೇನೆ ಆ ಹೆಣ್ಣು ಮಗುವಿನ ಭವಿಷ್ಯಕ್ಕಾಗಿ 30,000 ಒಂದು ಹುಂಡಿಯನ್ನ ಸ್ಥಾಪನೆ ಮಾಡುತ್ತಾರೆ. ಹಿಂಗಾಗಿ ಹೆಣ್ಣು ಮಕ್ಕಳ ಒಂದು ಭವಿಷ್ಯ ಕೂಡ ಅಲ್ಲಿ ಒಂದು ಭದ್ರವಾಯಿತು, ಅದರ ಜೊತೆಗೆ ಪರಿಸರ ಕೂಡ ಭದ್ರ ಆಗುವಂತಹ ಒಂದು ಕೆಲಸ ಆಯಿತು. ಈ ಪಿಪ್ಲಾಂತರಿ ಅನ್ನುವಂತಹ ಒಂದು ಊರು, ಅಲ್ಲಿ ಈ ಮಾರ್ಬಲ್ ಅಂದ್ರೆ ಸಂಗಮೋರಿ ಕಲ್ಲುಗಳ ಒಂದು ಮೈನಿಂಗ್ದಿಂದಾಗಿ ಇಡೀ ವಾತಾವರಣ ಎಲ್ಲ ಹಾಳಾಗಿ ಹೋಗಿತ್ತು, ಅಲ್ಲೆಲ್ಲ ಬರೇ ಧೂಳು ತುಂಬಿಕೊಂಡಿತ್ತು, ಒಂದು ಕಲುಷಿತ ವಾತಾವರಣ ಅಲ್ಲಿ ನಿರ್ಮಾಣ ಆಯಿತು. ಅಲ್ಲಿ ಇದ್ದಂತಹ ಒಂದು ಏನು ಅರಣ್ಯದಲ್ಲ ಅದು ಕೂಡ ನೆಲಸಮಾಗಿ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಹಿಂಗಾಗಿ ಆ ಊರಿನೊಳಗೆ ಎಲ್ಲಿ ನೋಡೋದಲ್ಲೆಲ್ಲ ಕಾಯಿಲೆ ಕಸಾಲೆಗಳು ಆಗ್ತಾ ಇದ್ವು, ಅದರ ಜೊತೆಗೆ ಅಂತರ್ಜಲ ಬತ್ತಿ ಹೋಯಿತು, ನೀರಿಲಾರದಂಗಾಯ್ತು ಕುಡಿಯೋದಕ್ಕೆ. ಇಂಥ ಒಂದು ಪರಿಸ್ಥಿತಿ ಒಳಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ಒಂದು ನಿರ್ಧಾರ ಮಾಡ್ತಾರೆ. ಈ ಹಳ್ಳಿಯನ್ನು ನಾವು ಯಾವ ರೀತಿ ಉಳಿಸಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಅವರು ಇದಕ್ಕೆಲ್ಲ ಮದ್ದು ಅಂತಂದ್ರೆ ನಾವು ಗಿಡಗಳನ್ನು ನೆಡುವುದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹಿಂಗಾಗಿ ಅವರು ಹೆಣ್ಣು ಮಗುವಿನ ನೆಪ ಮಾಡಿಕೊಂಡು ಒಂದು ದುಃಖದ ಸಂಗತಿ ಏನು ಅಂತಂದ್ರೆ, ಪಾಲಿಯವಾಲ್ ಅವರಿಗೆ ಇದ್ದಂತಹ 16 ವರ್ಷದ ಮಗಳು ಅಕಸ್ಮಾತ್ ತೀರ್ಕೊಂಡು ಬಿಡ್ತಾಳೆ. ಅದು ಅವರ ಮನಸ್ಸಿಗೆ ಬಹಳ ನೋವಾಗ್ತದ. ಮತ್ತ ಮಗಳ ನೆನಪಿನೊಳಗ ಅವರು ಈ ನಿರ್ಧಾರಕ್ಕೆ ಬರ್ತಾರ. ಮತ್ತ ಅವಳ ಒಂದು ನೆನಪು ಶಾಶ್ವತವಾಗಿ ಇರಬೇಕು ಅಂತಂದ್ರೆ ಅವಳ ಹೆಸರ ಮೇಲೆ ಗಿಡಗಳನ್ನು ನೆಡಬೇಕು ಅಂತೇಳಿ ಮೊದಲು ತಾವೇ ಶುರು ಮಾಡ್ತಾರೆ. ಅವಳ ಹೆಸರಿನೊಳಗೆ ಗಿಡಗಳನ್ನು ನೆಡ್ತಾರೆ, 111 ಗಿಡಗಳನ್ನ. ಅದು ಉಳಿದವರಿಗೆಲ್ಲ ಮಾದರಿಯಾಗಿ ಬೇರೆಯವರಿಗೂ ಕೂಡ ಪ್ರೇರಣೆ ನೀಡ್ತಾರೆ. ಇಲ್ಲ, ಹೆಣ್ಣು ಮಗುವಿನ ನೆನಪಿನೊಳಗೆ ನಾವೆಲ್ಲರೂ ಗಿಡಗಳನ್ನು ನೆಡೋಣ ಇಡೀ ಊರಿನವರು ಅಂತೇಳಿ ಅನ್ಕೊಂಡು ನೋಡ್ರಿ, ಅವರಿಗೆ ಆ ಹಳ್ಳಿಗರು ಸಹಿತ ಬೆಂಬಲ ನೀಡ್ತಾರ, ಅವರು ಕೂಡ ಕೈ ಜೋಡಿಸ್ತಾರ. ಹೆಣ್ಣು ಮಗು ಹುಟ್ಟಿದಾಗ 111 ಗಿಡಗಳನ್ನ ಹಚ್ಚಿ ಅವುಗಳನ್ನ ಪಾಲನೆ ಪೋಷಣೆ ಮಾಡಿ ಈಗ ಏನಾಗ್ಯದ ಗೊತ್ತೇನ್ರಿ, ವರ್ಷ ಆದ ಕೂಡಲೇ ಇಡೀ ಪಿಪ್ಲಂತ್ರಿ ಏನು ಹಳ್ಳಿ ಅದಲ್ಲ, ಅಲ್ಲಿ ಒಂದು ಅದ್ಭುತವಾದಂತಹ ಒಂದು ಅರಣ್ಯ ಇವತ್ತು ನಾವು ನೋಡೋದಕ್ಕೆ ಸಿಗ್ತದೆ ಅನ್ನೋದನ್ನ ಗಮನಿಸಬೇಕು. ಈಗ ಆ ಪಿಪ್ಲಂತ್ರಿ ಊರಿನೊಳಗೆ ನೀರಿಗೆ ಕಡಿಮೆ ಇಲ್ಲ, ಅಂತರ್ಜಲದ ಮಟ್ಟ ಸುಧಾರಣೆ ಆಗಿದೆ. ಅದರ ಜೊತೆಗೆ ಅಲ್ಲಿಯ ಕಲುಷಿತ ವಾತಾವರಣ ಏನಿತ್ತು ಅದು ಕೂಡ ಸಂಪೂರ್ಣ ಹೋಗಿ ವಾಯು ಮಾಲಿನ್ಯ ಅನ್ನುವಂಥದ್ದೇ ಇಲ್ಲ. ಆ ಹಳ್ಳಿ ಸರಳ, ಸುಂದರ, ಸ್ವಚ್ಛವಾಗಿದೆ. ಆಮೇಲೆ ಈ ನೈಸರ್ಗಿಕ ಸಂಪನ್ಮೂಲಗಳು ಓತಪ್ರೋತವಾಗಿ ಜನರಿಗೆ ಸಿಗ್ತಾ ಇದ್ದಾವ. ಹಿಂಗಾಗಿ ಜನ ಸಮುದಾಯ ಎಲ್ಲ ಈಗ ಆನಂದ ಸಾಗರದೊಳಗೆ ಮುಳುಗಿದ್ದಾರೆ ಅಂತ ಹೇಳ್ಬೋದು. ರಾಜಸ್ಥಾನ ಅಂದ್ರೆ ಗೊತ್ತದಲ್ಲ, ರಾಜಸ್ಥಾನದೊಳಗೆ ಎಲ್ಲಿ ನೋಡದಲ್ಲೆಲ್ಲ ಮರಳುಗಾಡು, ಅಲ್ಲಿ ಕುಡಿಯುವ ನೀರಿಗೂ ಸಹಿತ ತತ್ವಾರ ಇರುವಂತಹ ಒಂದು ಸನ್ನಿವೇಶದೊಳಗೆ ಪಿಪ್ಲಂತ್ರಿ ಊರಿನೊಳಗೆ ಒಂದು ಅದ್ಭುತವಾದಂತಹ ಒಂದು ಕ್ರಾಂತಿ ಈ ರೀತಿಯಾಯಿತು. ಅದಕ್ಕೇನಪ್ಪ ನಮಗೆ ಬೇಕಾಗಿದ್ದು ಅಂತಂದ್ರೆ ಕೇವಲ ಒಂದು ಮನಸ್ಸು ಮಾತ್ರ, ನಾವು ಮಾಡ್ತೀವಿ, ಗಿಡ ಹಚ್ತೀವಿ ಅನ್ನುವಂತಹ ಒಂದು ಗಟ್ಟಿ ನಿರ್ಧಾರ. ಉಳಿದಿದ್ದೆಲ್ಲ ನಿಸರ್ಗಕ್ಕೆ ಬಿಟ್ಟಂತಹ ಒಂದು ಕೆಲಸ. ಅದು ನಿಸರ್ಗ ಮಾಡ್ತದ, ಪ್ರಕೃತಿ ಮಾಡ್ತದ, ಆದ್ರೆ ನಾವು ಶುರು ಮಾಡಬೇಕಷ್ಟೇ. ಹಿಂಗ ಈ ಒಂದು ನಿರ್ಧಾರವನ್ನ ನಾವು ಮಾಡೋಣ. ಶ್ಯಾಮ್ ಸುಂದರ್ ಪಾಲಿವಾಲ್ ಅವರೇನು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ, ಅವರ ಮಾತುಗಳನ್ನು ನಾವೀಗ ಕೇಳೋಣ. ನಮಸ್ಕಾರ, ಮೈ ರಾಜಸ್ಥಾನ ರಾಜಸಮಂದ್ ಜಿಲ್ಲೆ ಗ್ರಾಮ ಪಂಚಾಯತ್ ಪಿಪ್ಲಾಂತ್ರಿ, ಯಾ ಪರ್ ಬೇಟಿ ಪಾನಿ ಪೇಡ್ ಗೋಚರ್ ಭೂಮಿ ಔರ್ ವನ್ಯ ಜೀವೋ ಬಚಾಕರ್ ಲೋಗೋ ಕೋ ಪ್ರಾಕೃತಿಕ ಆಧಾರಿತ ರೋಜಗಾರ ಉಪಲಬ್ಧ ಕರಾಕರ್ ಗ್ರಾಮೀಣ ಪರ್ಯಟನ್ ಕೋ ಬಡಾವಾ ದೇನೆ ಪರ್ ಕಾಮ್ ಕರ್ತಾ ಹೂ. ಹಮ್ ಸರ್ಕಾರ ಕಿ ವಿಭಿನ್ನ ಯೋಜನಾ ಕೆ ಮಾಧ್ಯಮ ಸೆ ಲಗಭಗ 25 ಸಾಲ ಸೆ ಇಸ್ ಕಾಮ್ ಕೋ ಏಕ ತಪಸ್ಯಾ ಕೆ ರೂಪ ಮೇ ಕರ್ ರಹೆ ಹೈ. ರಾಜಸ್ಥಾನ ಕಾ ನಾಮ್ ಆತೇ ಹೀ ಆಪ್ ಸಬ್ ಸಮಝ ಸಕತೆ ಹೈ ಕಿ ರಾಜಸ್ಥಾನ ಕಿಸ್ ತರಹ ಕಾ ಪ್ರದೇಶ ಹೈ. ಪರ್ ಹಮಾರೆ ಯಹಾಂ ಕಿ ಪರಿಸ್ಥಿತಿಯಾಂ ಕುಛ ಅಲಗ ತರಹ ಕಿ ಹೈ. ಬಡಿ ಚಟ್ಟಾನೆ ಹೈ, ಪಾನಿ ಜಮೀನ್ ಮೇ ಉತರತಾ ನಹೀ ಹೈ, ಪಾನಿ ಬರಸಾತ್ ಕಾ ಬಹ ಕರ್ ಚಲಾ ಜಾತಾ ಹೈ ಔರ್ ಉಸ್ ಪಾನಿ ಕೋ ಹಮನೆ ಸರ್ಕಾರ ಕಿ ವಿಭಿನ್ನ ಯೋಜನಾ ಕೆ ಮಾಧ್ಯಮ ಸೆ ಹಮ್ ಈ ದಾವೆ ಕೆ ಸಾಥ್ ಕಹ ಸಕತೆ ಹೈ ಕಿ ಹಮಾರೆ ಗ್ರಾಮ ಪಂಚಾಯತ್ ಕಾ ಏಕ್ ಭಿ ವ್ಯಕ್ತಿ ಯೇ ನಹೀ ಕಹ ಸಕತಾ ಹೈ ಕಿ ಮೈನೆ ಶ್ರಮದಾನ ಕಿಯಾ ಹೈ ಯಾ ಮೈನೆ ಜೇಬ್ ಸೆ ಪೈಸಾ ಲಗಾಯಾ ಹೈ. ಹಮನೆ ಪಿಛಲೆ ಕೈ ವರ್ಷೋ ಸೆ ಲಗಾತಾರ ಸರ್ಕಾರ ಕಿ ವಿಭಿನ್ನ ಯೋಜನಾ ಕೆ ಮಾಧ್ಯಮ ಸೆ ಚಾಹೆ ವಹ ಅಕಾಲ ರಾಹತ್ ಹೋ, ವಾಟರ್ ಸೆಡ್ ಹೋ, ಮನ್ರೇಗಾ ಹೋ, ಆಜ ತಕ್ ಜಿತನೆ ಭಿ ಸರ್ಕಾರ ಕಿ ಯೋಜನಾ ಜಹಾಂ ತಕ್ ಆಯಿ ಹೈ ಉನ್ ಸಬ್ ಯೋಜನಾ ಸೆ ಲೋಗೋ ಕೋ ರೋಜಗಾರ ದೇಕರ್ ಯಹಾಂ ಪರ್ ಜೊ ಪಾನಿ 900 ಫೀಟ್ 800 ಫೀಟ್ ಯಾ ಉಸ್ಕೆ ಪಹಲೆ ಜಮೀನ್ ಸೂಖ ಚುಕಿ ಥಿ, ಆಜ ಉಸ್ ಜಮೀನ್ ಮೇ ಕಹೀ 10 ಫೀಟ್ ಪರ್ ಪಾನಿ ಮಿಲ್ತಾ ಹೈ, ಕಹೀ 15 ಫೀಟ್ ಪರ್ ಮಿಲ್ತಾ ಹೈ, ಕಹೀ 25 ಫೀಟ್ ಪರ್ ಮಿಲ್ತಾ ಹೈ. ಹಮಾರೇ ಯಹಾಂ ಕಿ ಜಮೀನೆ ಪಾನಿದಾರ್ ಹೋ ಗಯಿ ಹೈ. ಪಾನಿದಾರ್ ಹೋನೆ ಸೆ ಕಿಸಾನೋ ಕಾ ಆತ್ಮವಿಶ್ವಾಸ ಜಗಾ ಹೈ, ಪಲಾಯನ್ ರುಕಾ ಹೈ ಔರ್ ಜಮೀನೆ ಪಾನಿದಾರ್ ಹೋನೆ ಕಿ ವಜಹ ಸೆ ಯಹಾಂ ಪರ್ ಲಗಭಗ 4 ಲಾಖ್ ಸೆ ಜ್ಯಾದಾ ಪೌಧೆ ಪೇಡ್ ಬನ್ ರಹೆ ಹೈ, ಜಿಸ್ಮೇ ನೀಮ್ ಸೀಸಮ್ ಬರಗದ್ ಪೀಪಲ್ ಆಮ್ ಚಂದನ್ ನಾಗ್ ಕೇಸರ್ ಕಲ್ಪವೃಕ್ಷ ರುದ್ರಾಕ್ಷ ಬಾಂಸ್ ಆಂವಲಾ ಇಸ್ ತರಹ ಕೆ ಲಾಖೋ ಲಾಖೋ ಪೌಧೆ ಲೋಗೋ ಕೋ ರೋಜಗಾರ ದೇನೆ ಕೆ ಲಿಯೆ ತಯಾರ್ ಹೋ ಗಯೆ. ಮಾಸ್ಕ್ ಆಧಾರಿತ ಉದ್ಯೋಗ, ಆಂವಲೆ ಸೆ ಆಧಾರಿತ ಉದ್ಯೋಗ, ಫಲೋ ಸೆ ಲೋಗೋ ಕೋ ರೋಜಗಾರ, ಪಶುಪಾಲನ್ ಸೆ ಲೋಗೋ ಕೋ ರೋಜಗಾರ, ಕಿಸಾನ್ ಖೇತಿ ಕರ್ಕೆ ಅಪ್ನೆ ಆಪ್ಕೋ ಆತ್ಮನಿರ್ಭರ ಕರೇ. ಇಸ್ ತರಹ ಕೆ ಕಾಮ್ ಗಾಂವ್ ಮೇ ಬೇಟಿಯೋ ಕಾ ಜನಮ ಹೋ ಉನ್ಕೆ ನಾಮ್ ಪರ್ ಪೇಡ್ ಲಗಾನಾ, ಗಾಂವ್ ಮೇ ಕೋ ಮೆಹಮಾನ್ ಆತಾ ಹೈ ತೋ ಉನ್ಕೆ ನಾಮ್ ಪರ್ ಪೇಡ್ ಲಗಾನಾ, ಬೇಟಿಯಾಂ ರಾಖಿ ಬಾಂಧ ಕರ್ ಪೇಡೋ ಕೋ ಬಚಾನೆ ಕಾ ಸಂಕಲ್ಪ ಲೇತಿ ಹೈ ಕಿ ಪೌಧಾ ಜೋ ಆಜ ಪೇಡ್ ಬನ್ ರಹಾ ಹೈ ಯೇ ಮೇರೆ ಮಾತಾ ಪಿತಾ ನೇ ಮೇರೆ ಜನಮ ದಿನ ಪರ್ ಲಗಾಯಾ ಥಾ ಔರ್ ಮುಝೇ ಮಾತಾ ಪಿತಾ ನೇ ಜನಮ ದಿಯಾ, ಇಸ್ ನಾತೆ ಪೇಡ್ ಮೇರಾ ಭಾಯಿ. ಪೇಡೋ ಕೋ ಲೋಗೋ ಕಿ ರಿಶ್ತೆ ಸೆ ಜೋಡಾ ಹೈ, ಪೇಡೋ ಸೆ ಲೋಗೋ ಕೆ ರಿಶ್ತೆ ಹುಯೆ. ಆಜ ಇಸ್ ಗ್ರಾಮ ಪಂಚಾಯತ್ ಕಾ ಏಕ್ ಭಿ ವ್ಯಕ್ತಿ ಯೇ ನಹೀ ಕಹಿ ಸಕ್ತಾ ಹೈ ಕಿ ಮೈ ಮುಫ್ತ್ ಕಿ ಆಕ್ಸಿಜನ್ ಲೇತಾ ಹೂ, ಮುಫ್ತ್ ಕಿ ಲಕಡಿ ಕಾ ಉಪಯೋಗ ಕರ್ತಾ ಹೂ, ಮೇರಾ ಅಂತಿಮ ಸಂಸ್ಕಾರ ಮೇರೆ ಲಗಾಯೆ ಗಯೆ ಪೇಡೋ ಸೆ ಹೋಗಾ. ಹರ್ ವ್ಯಕ್ತಿ ಕಹಿ ಸಕ್ತಾ ಹೈ ಕಿ ಮೇರೆ ನಾಮ ಪರ್ ಪೇಡ್ ಹೈ, ಮೇರೆ ಲಗಾಯೆ ಹುಯೆ ಪೇಡೋ ಸೆ ಆಕ್ಸಿಜನ್ ಲೇತಾ ಹೂ, ಮೇರೆ ಲಗಾಯೆ ಹುಯೆ ಪೇಡೋ ಸೆ ಕಿ ಲಕಡಿ ಕಾ ಉಪಯೋಗ ಕರ್ತಾ ಹೂ ಔರ್ ಮೇರೆ ಲಗಾಯೆ ಹುಯೆ ಪೇಡೋ ಸೆ ಮೇರಾ ಅಂತಿಮ ಸಂಸ್ಕಾರ ಹೋಗಾ. ಯಹಾಂ ಕಾ ವ್ಯಕ್ತಿ ಬಡೆ ಗರ್ವ ಸೆ ಕಹತಾ ಹೈ ಕಿ ಜಿತ್ನಾ ಪಾನಿ ಮೈನೆ ಧರ್ತಿ ಮಾತಾ ಕೋ ಪಿಲಾಯಾ ಹೈ, ಜಿತ್ನಾ ಮುಝೆ ಚಾಹಿಯೇ ಉತ್ನಾ ಮೈ ಧರ್ತಿ ಸೆ ಲೇತಾ ಹೂ ಔರ್ ವಾಪಸ್ ಉತ್ನಾ ಹರ್ ಸಾಲ ಜಮೀನ್ ಕೋ ಪಿಲಾತಾ ಹೂ, ಜಲ ಸಂರಕ್ಷಣ ಕಾ ಕಾಮ ಕರ್ತಾ ಹೂ. ಸರ್ ಜಿ, ಹಮನೆ ಸುನಾ ಹೈ 2005 ಸೆ ಪಹಲೆ ಯಹಾಂ ಪರ್ ಪೂರಾ ಅಕಾಲ ಪಡಾ ಹುಆ ಥಾ, ಸೂಖಾ ಥಾ, ಯಹಾಂ ಕಿ ಜಮೀನ್ ಪೂರಿ ಬಂಜರ್ ಥಿ, ತೋ ಆಪ್ ಯಹಾಂ ಕೆ ಲೋಗೋ ಕೋ ಆಪ್ಕೆ ಜೋ ಪ್ಲಾನ್ ಥಾ ವೋ ಪ್ಲಾನ್ ಮೇ ಕಿಸ್ ತರಹ ಸೆ ಉನ್ ಲೋಗೋ ಕೋ ಜೋಡೇ ಯಹಾಂ? ದೇಖಿಯೇ, ಅವಶ್ಯಕತಾ ಥಿ ಬಡಿ, ಉಸ್ ಸಮಯ ಪೂರೇ ರಾಜಸ್ಥಾನ ಮೇ ಅಕಾಲ ಪಡೆ ಥೆ ಔರ್ ಲಗಭಗ 7 ಸಾಲ ಕೆ ಅಕಾಲ ಪಡೆ ಥೆ. ಪೀನೆ ಕೆ ಪಾನಿ ಕಿ ಭಯಂಕರ ಸಮಸ್ಯಾ ಥಿ, ಲೋಗೋ ಕೋ ಪಾನಿ ರೇಲ್ವೆ ಸ್ಟೇಷನ್ ತಕ್ ಆತಾ ಥಾ ಔರ್ ಟ್ರೇನೋ ಸೆ ಫಿರ್

ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಮಾರ್ಚ್ 26ರಿಂದ ಬರುವ ಮಂಗಳವಾರ ಏಪ್ರಿಲ್ 1ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ಹೇಳದಂಗ ವಾತಾವರಣ ಯಾವ ರೀತಿ ಇರಬಹುದು ಅನ್ನೋದು ತಮ್ಮ ಊಹೆಗೂ ಕೂಡ ಬಂದದ. ಈ ವಾರ ಕೂಡ ಪ್ರಖರವಾದಂತಹ ಒಂದು ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಬಹುತೇಕ ಕಡೆಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ದಾಟಬಹುದು. ಕನಿಷ್ಠ ತಾಪಮಾನ ಕೂಡ 25-26 ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದು ಅನ್ನುವಂತಹ ಒಂದು ಅನುಮಾನದ. ಮಳೆ ಸಾಧ್ಯತೆಗಳು ಇಲ್ಲ, ಆದರೆ ಒಂದನ್ನು ಮಾತ್ರ ಗಮನಿಸಬೇಕು, ಇದು ಅವಕಾಳಿ ಮಳೆಗಳ ಕಾಲ ಆಗಿರುವುದರಿಂದ, ಬೇಸಿಗೆ ಸಮಯ ಆಗಿರುವುದರಿಂದ ಸ್ಥಳೀಯ ವ್ಯತ್ಯಾಸಗಳು ಉಂಟಾಗುವುದರಿಂದ ಮಳೆಯಾಗುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಮಧ್ಯಾಹ್ನದ ನಂತರ ಗುಡುಗು ಮಿಂಚಿನ ವಾತಾವರಣ ತಮಗೇನಾದರೂ ಕಂಡು ಬಂತು ಅಂತಂದ್ರೆ ತಾವು ಸ್ವಲ್ಪ ಇದರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದ ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳಬೇಕು. ಅದರ ಜೊತೆಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ಈ ಬಂಗಾಳ ಕೊಲ್ಲಿ ಒಳಗೆ, ಹಿಂದೂ ಮಹಾಸಾಗರದೊಳಗೆ, ಅರಬ್ಬಿ ಸಮುದ್ರದೊಳಗೆ ಏನಾದರೂ ಹಲಚಲ್ ಉಂಟಾಯಿತು, ಏನಾದರೂ ವಾತಾವರಣದೊಳಗೆ ಬದಲಾವಣೆ ಆಗಿ ಚಂಡಮಾರುತ ಬರುವಂತಹ ಸಾಧ್ಯತೆಗಳು ಏನಾದರೂ ಒಂದ್ ವೇಳೆ ಇದ್ದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ನ್ಯೂಸ್ ಆನ್ ಏರ್ ಆಪ್ ಅನ್ನು ಯಾರು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಸ್ಥಾಪನೆ ಮಾಡಿಕೊಂಡು ಅದರ ಬಳಕೆ ಮಾಡಿಕೊಳ್ಳುವುದು ಒಳ್ಳೆಯದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ, ರೈತ ಕುಟುಂಬದ ಸದಸ್ಯರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ವಿಶೇಷ ಮೇಘ ಸಂದೇಶ ಕಾರ್ಯಕ್ರಮ ರವಿವಾರ ದಿವಸ ನಾವು ನೀವು ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಘನ ಜೀವಾಮೃತ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ರೈತರು ಗಮನಿಸಬೇಕು. ದೇಸಿ ಆಕಳ ತಾಜಾ ಸಗಣಿ 100 ಕೆಜಿಯಷ್ಟು ಬೇಕಾಗ್ತದೆ. ದೇಸಿ ಆಕಳ ಗಂಜಳ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ್ಲ 2 ಕೆಜಿಯಷ್ಟು, ದ್ವಿದಳ ಧಾನ್ಯದ ಹಿಟ್ಟು 2 ಕೆಜಿ, ಬದುವಿನ ಮಣ್ಣು 2 ಬೊಗಸೆಯಷ್ಟು. ಯಾವ ರೀತಿ ತಯಾರು ಮಾಡಬೇಕು ಅಂತಂದ್ರೆ 100 ಕೆಜಿಯಷ್ಟು ಸಗಣಿಯನ್ನ ಉದುರು ಮಾಡಿ ಹರಡಿ ನಂತರ ಸಗಣಿಯ ಮೇಲೆ ತೇವಾಂಶ ಬರುವಂಗ ಜೀವಾಮೃತವನ್ನ ಸಿಂಪರಣೆ ಮಾಡಬೇಕು. ನೀರಿನೊಳಗೆ ಎದ್ದಿದಂತಹ ಗೋಣಿ ಚೀಲವನ್ನ ರಾಶಿ ಮಾಡಿದ ಸಗಣಿ ಮೇಲೆ ಮುಚ್ಚಿ ನೆರಳಿನೊಳಗೆ 24 ತಾಸು ಇರಿಸಬೇಕು. ಆ ನಂತರ ನೆರಳಿನೊಳಗೆ 21 ದಿನಗಳ ತನಕ ಒಣಗಿಸಬೇಕು. ಸಣ್ಣಗೆ ಪುಡಿ ಮಾಡಿ ಚೀಲದೊಳಗೆ ಎರೆಹುಳು ಗೊಬ್ಬರದ ರೀತಿಯೊಳಗೆ ತುಂಬಿಟ್ಟುಕೊಳ್ಳಬೇಕು. ಬೆಳೆ ಬಿತ್ತುವಾಗ ರಸಗೊಬ್ಬರದ ರೀತಿ ಭೂಮಿಗೆ 400 ಕೆಜಿಯಷ್ಟು ಪ್ರತಿ ಎಕರೆಗೆ ಬಳಸಬೇಕಾಗ್ತದೆ. ಇದೇ ಘನ ಜೀವಾಮೃತವನ್ನ ಮೇಲುಗೊಬ್ಬರವಾಗಿ ಎಡೆಕುಂಟೆ ಹೊಡೆದು ಕಳೆ ತೆಗೆದ ನಂತರ ಕೊಡಬೇಕು. ಘನ ಜೀವಾಮೃತವನ್ನ ನೀರಿನೊಳಗೆ ನೆನೆಸಿ ಸೋಸಿದ ಕಷಾಯವನ್ನ ಬೆಳೆಯ ಮೇಲೆ ಸಿಂಪರಣೆಗೂ ಬಳಸಬಹುದು. ಪ್ರಮಾಣ 10 ಕೆಜಿಯಷ್ಟು 20 ಲೀಟರ್ ನೀರಿನೊಳಗೆ ನೆನೆಸಿ ಪ್ರತಿ 15 ಲೀಟರ್ ಸ್ಪ್ರೇಯರ್ಗೆ 1-1.5 ಲೀಟರ್ ಬೆರೆಸಿ ಸಿಂಪರಣೆ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ಕಿಳಿ ಶಿವರುದ್ರಪ್ಪ ಯಮುಮಾಂಗ್ ಮತ್ತು ಸಂಗಡಿಗರಿಂದ ಪಾರಿಜಾತ ಭಜನೆ ಪದಗಳು. ಭಜನದೊಳಗ ನಾ ನಿಂತು ಹೇಳತೇನೆ ಕೇಳರೇ ವಚನ, ಭಾಗ್ಯವಾಡಿಯಲ್ಲಿ ಸಾಧೂರ ಮಠದಲ್ಲಿ ಹುಟ್ಟಿದ ಬಸವಣ್ಣ. ಹೊಂಟಿದ ಬಸವಣ್ಣ, ವೀರ ಶೈವ ಉದ್ಧಾರ ಮಾಡಲಿಕ್ಕೆ ಹೊಂಟಿದ ಬಸವಣ್ಣ. ಮದಲಂಬಕ್ಕೆ ಹೊಟ್ಟಿಲಿ ಹುಟ್ಟಿ ಜಗದೊಳ ಮೆರದಿದನ, ಮದಲಂಬಕ್ಕೆ ಹೊಟ್ಟೆಲಿ ಹುಟ್ಟಿ ಜಗದೊಳ ಮೆರದಿದನ. ಚಿಕ್ಕ ವಯಾದಾಗ ಚಿಕ್ಕ ಹುಡುಗರದಾಗ ಚಂಡವನಾಡಿದನ, ಉರಳಿ ಚಂಡ ಹೋಗಿ ಬಾಯ್ದೋಳು ಬಿದ್ದಾರ ಹ್ಯಾಂಗೇದರ ಲೋಚನ, ಉರಳಿ ಚಂಡ ಹೋಗಿ ಬಾಯ್ದೋಳು ಬಿದ್ದಾರ ಹ್ಯಾಂಗೇದರ ಲೋಚನ. ಚಂಡಿನ ಸಲುವಾಗಿ ನೀರ ಕುಡಿದು ಕುಡಿದು ಬಿಟ್ಟಿದ ನಮ್ಮ ಪ್ರಾಣ, ಚಂಡಿನ ಸಲುವಾಗಿ ನೀರ ಕುಡಿದು ಕುಡಿದು ಬಿಟ್ಟಿದ ಪ್ರಾಣ. ಎಲ್ಲ ಹುಡುಗರು ಕಮಿಟಿ ಮಾಡ್ಯಾರ ಗರಿಬನ ಬಸವಣ್ಣ, ತಾಯಿ ತಂದಿ ಹೇಳಿದ್ರ ಹೇಳಬೇಕ ನೂಕ್ಯನ ಬಸವಣ್ಣ, ತಾಯಿ ತಂದಿ ಬಂದು ಪೊಲೀಸರನ್ನು ಕರ್ತರು ನಾಚಾಣ. ಚಾಣ ತಾಯಿ ತಂದಿಗಳು ಪೊಲೀಸರೆಂದು ಕರ್ಶರು ಆಚಾಣ, ಪೊಲೀಸ ಬಂದು ಕೈ ಹಿಡಿದು ಕೇಳಿದರೆ ಖಿನ್ನನಾಗಿ ಬಸವಣ್ಣ, ಪೊಲೀಸ ಬಂದು ಕೈ ಹಿಡಿದು ಕೇಳಿದರೆ ಖಿನ್ನನಾಗಿ ಬಸವಣ್ಣ. ನಲ್ಲ ಹುಡುಗರು ಒಂದೇ ನುಡಿದರು ಮಾಡಲಿವಿನ್ನೇನ, ಎಲ್ಲ ಹುಡುಗರು ಒಂದೇ ನುಡಿದರು ಮಾಡಲಿವಿ ನೇನ. ತಾಯಿ ತಂದೆ ಬಂದು ಪೊಲೀಸರ ಕರ್ಸರಂಗ ಚಾಣ, ತಾಯಿ ತಂದೆ ಬಂದು ಪೊಲೀಸರ ಯಾರು ನೂಕ್ಯರೆಂದು ಮಾಡ್ಯಾರೋ ಗದ್ದಣ, ಸತ್ಯ ಸತ್ಯ ಯಾರು ನೂಕ್ಯರೆಂದು ಮಾಡ್ಯಾರೋ ಗದ್ದಣ. ಎಲ್ಲ ಹುಡುಗರು ಒಂದೇ ನುಡಿದರು ನೀಯರೇ ಹೇಳಣ್ಣ, ಎಲ್ಲ ಹುಡುಗರು ಒಂದೇ ನುಡಿದರು ನೀಯರೇ ಹೇಳಣ್ಣ. ಬಸವಣ್ಣ ನೀನೇ ಗತಿ ಸ ಸಂಗವೀಶ್ವರನೆಂದು ನಿಂತನು ಬಸವಣ್ಣ. ಹೇಳತೀನಿ ಕೇಳರೇ ವಚನ, ಭಾಗ್ಯವಾಡಿಯಲ್ಲಿ ಸಾಧೂರ ಮಠದಲ್ಲಿ ಹುಟ್ಟಿದ ಬಸವಣ್ಣ. ಭಾಗ್ಯವಾಡಿಯಲ್ಲಿ ಸಾಧೂರ ಮಠದಲ್ಲಿ ಹುಟ್ಟಿದ ಬಸವಣ್ಣ. ಬಸವಣ್ಣಪ್ಪನ ಮೈ ಮಾವ ಕೇಳಿ ತ್ರಯ ತ್ರಯ ಅಂತ ಜನ. ಚಿಕ್ಕ ವಯಾದಾಗ ಚಿಕ್ಕ ಹುಡುಗರದಾಗ ಪದವನ್ನು ಹಾಡಿದನ. ಈಸೇಬಲ್ ಭೀಮನ ದಾಸದೊಳಗನ ಮೈ ಮರೆತಿದ ನಾನ. ಈಸೇಬಲ್ ಭೀಮನ ದಾಸದೊಳಗನ ಮೈ ಮರೆತಿದ ನಾನ. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಪಾರಿಜಾತ ಭಜನೆ ಪದ. ಶರಣರಾದರೋ ಶನ ನರರಿಗೆ ಪಾವನ, ಶರಣರಾದರೋ ಶನ ನರರಿಗೆ ಪಾವನ, ಶರಣರಾದರೋ ಶನ ನರರಿಗೆ ಪಾವನ. ಅಂಗವ ಚಾರಿ ಸೂತ ಹೋಗಿಗಳೇ ಚಾರಿ